ಆಮೇಲೆ ಮಾಡೋರು ಏನಂತ ಹೇಳ್ಕೊಳ್ಳಿ. ಈಗ ನೋಡಿದ್ರಿ, ಈಗ ಎರಡು ಮೂರು ದಿವಸದ ಮೊದಲು ಚಲೋ ಮೋಡ ಆಯ್ತು ನೋಡು, ಮೋಡ ಆದ್ಮೇಲೆ ಮಳೆ ಹೊಡಿಯೋದಂತ ಗ್ಯಾರಂಟಿ ಆಯ್ತು. ಅದಕ್ಕೆ ಮತ್ತೆ ಗದ್ದೆಗೆ ಬಂದೆ ನಾನು. ನಿಂಗ್ ಒಂಚೂರು ಪುರ್ಸೊತ್ತಿಲ್ಲ ನೋಡು. ಅಜ್ಜಿ ಬತ್ತಿಲ್ಲ ಯಾಕಂದ್ರೆ ನಾ ಈಗ ನೋಡಲೆ ಮೊದ್ಲು ಯಾರು ಸಿಗ್ತಿರಲ್ಲ ಆಳಿಗೆ ಹಿಡ್ಕೊಂಡು ಮಾಡಿದ್ರೆ ಕೆಲಸ. ಹೌದು ಸೋಮಣ್ಣ, ರೂಪಕ ಸೋಮಣ್ಣ ಕಣ್ಣು ಆಳ ಮೇಲೆ ಬಿದ್ದಿದೆ. ಯಾಕಂದ್ರೆ ಯಾರು ಈಗ ಸಿಗುದೇ ಇಲ್ಲ ಆಳ ಅಂತ ನೋಡು. ಫಸ್ಟ್ ಗೆ ಹೋಗಿ ಹಿಡ್ಕೊಂಡ್ ಬಿಟ್ಟಿದ್ದಾರೆ ಸೋಮಣ್ಣ. ಅಲ್ವೇ, ನೀ ಎಷ್ಟು ದುಡ್ಡು ಕೊಡ್ತಾ ಹೇಳಿದ್ರು ಆಳ ಸಿಗುದಿಲ್ಲಿಗೆ. ಹೌದು, ನೀ ದುಡ್ಡು ಕೊಡು, ಅಕ್ಕಿ ಕೊಡು, ಇದ್ ಕೊಡ್ತಾ ಬರುದಿಲ್ಲ ಆಳ. ಮನೆಯಲ್ಲೇ ಇಟ್ಕೊಳ್ತೇ ಅನ್ನೋ ಸೋಮಣ್ಣ, ಅದು ಕೂಡ ಬೇಡ. ಬರುದಿಲ್ಲ, ಅದಕ್ಕಂತ ಏನ್ ಮಾಡಿದೆ, ಹ್ಯಾಂಗ್ರ ಮಳೆ ಹೋಯ್ತಿತ್ತು, ಮೊದ್ಲು ನನ್ ಗದಿ ಕೆಲಸ ಮಾಡ್ಕೊಳ್ವ, ಆಮೇಲೆ ಹೆರ್ಗ್ ಬಿದ್ರಾಯ್ತು ಅಂತ ಹೇಳಿ. ಸವಿತಕ್ಕ, ಸೋಮಣ್ಣ ಬರೀ ಕೆಲ್ಸದವರಷ್ಟ ಜೊತೆಗೆ ಅವರು ಕೆಲಸ ಮಾಡಿಸುದಿಲ್ಲ, ತಾವು ಹೋಗಿ ಗದ್ದೆಲ್ ಕೆಲಸ ಮಾಡ್ತಾರೆ. ಈಗ ನೋಡ್ತಾ ಇದ್ದೇವಲ್ಲ ಸೋಮಣ್ಣ ಯಾವ ತರ ಕೆಲಸ ಮಾಡ್ತಿದ್ದಾರಂತ. ಅಲ್ವೇ ರೂಪಕ, ಸವಿತಕ, ನಾವು ಕೆಲಸ ಮಾಡದಿ ಹೊರತು ನೀವು ಆಳ ಮೇನ್ ಬಿಟ್ರಲ್ಲ ಆಳ ಮಾಡಿದ ಹಾಳೆಯ. ಹೌದು, ಎಟ್ಟು ನೀನ್ ನಿರ್ಭರ್ ಉಳಿ ಆಳ ಮೇನೆ ಆಗುದಿಲ್ಲ. ನಮ್ ಕೆಲಸ ಮಾಡ್ಬೇಕು, ಗದ್ದಿಲ್ ನಾವ್ ಇಳಿಬೇಕು, ಕೆಸರಲ್ಲಿ ನಾವ್ ಇಳಿಬಿಡ್ಬೇಕು. ನಾವ್ ಕೆಲಸ ಮಾಡಿದ್ರೇನೆ ಆಳಿನ ಜೊತೆ ನಾವು ಆಳಾಗ ದುಡಿದ್ರೆ ಮಾತ್ರ. ಈಗ ಹೆಂಗ್ ಹೇಳ್ತೇನೆ ನೋಡು, ಪರ್ಫೆಕ್ಟ್ ಹೇಳಿದೆ ಅಲ್ಲ. ಅದಕ್ಕೆ ಹೇಳ್ತೇನೆ ನಾನು, ನಾವಲ್ವೇ ಅವ್ರ ಸಂಗತಿ ಕೂತ್ಕೊಂಡು ನಾವ್ ಮಾಡಿದ್ರು ಆಳು ಸರಿ ಕೆಲಸ ಮಾಡಿದ್ರು, ಮಾಡುದೇ ಇಲ್ಲ ಅವ್ರು. ಹೌದು ಸಮಣ್ಣ, ಹೌದು. ಮತ್ತೆ ಹೇಳಿ ಸೋಮಣ್ಣ, ಈ ಮಳೆಗಾಲದಲ್ಲಿ ಬರೀ ಗದ್ದೆ ಕೆಲಸ ಅಷ್ಟೇ ಮಾಡ್ತೀಯ ಅಥವಾ ಮತ್ತೆ ಬೇರೆ ಏನಾರು? ಈಗ ಕರೆಕ್ಟ್ ಹೇಳಿದೆ ನೋಡು, ನಾನಲ್ವೇ ನನ್ ಗದ್ದೆ ಕೆಲಸ ಬಿಟ್ಟು ನಮ್ ಬಾಗಿತ್ತಲ್ಲ ಇದೇ ಟೈಮಿಂಗ್ ನೋಡು, ಸಣ್ಣ ಸಣ್ಣ ಶಶಿ ತಗೊಂಡು ಬಂದೆ ನಾನು ಎಲ್ಲಿಂದೆ, ಅದು ಇವ್ರು ಕೊಡ್ತಿರಲ್ವೇ ಎಲ್ಲಿ ಕೃಷಿ ಇಲಾಖೆ ದೊಡ್ಡು ಸಸಿ ತಗೊಂಡು ಬಂದು ಆ ಸಸಿ ನಾಟಿ ಮಾಡ್ಬೇಕಂತ ಹಚ್ಚೋಕೆ ತಯಾರಿಲ್ಲಿದ್ದೆ ನಾನು. ರೂಪಕ ಎರಡೂ ಕೆಲಸ ಸರಿ ಮಾಡ್ಕೊಂಡಾರ ನೋಡ್ ಸೋಮಣ್ಣ. ಯಾಕೆ ಹೇಳು, ನಮ್ಮ ಶರ್ ಬರ್ತಾರಲ್ಲಿ ಅವರು ಅಗ್ರಿಕಲ್ಚರ್ ಇಲಾಖೆಯಿಂದ, ಅವರು ವನ ಮಹೋತ್ಸವ ಅಂತ ಹೇಳಿದ್ರು, ಈ ಜುಲೈ ತಿಂಗಳಲ್ಲಿ ಬರ್ತದೆ, ನಿಮ್ಗೆ ಫ್ರೀ ಆಗಿ ಇದ್ ಕೊಡ್ತಾರೆ, ಏನು ಸಸಿ ಎಲ್ಲ ಕೊಡ್ತಾರೆ. ಅದಕ್ಕೆ ಇಲಾಖೆಯಲ್ಲಿ ಒಂದಿಷ್ಟು ಗಿಡಗಳು ಬಂದಿರತ್ತೆ ಮುಂಚೆನೆ. ನೀವೇ ನಿಮ್ಮಂತವ್ರು ಬಂದ್ ತಗೊಂಡು ಬಂದಿರ್ತೀರಾ ಇದನ್ನ ಸಸಿನ ಸೋಮಣ್ಣ ನೆಡಬೇಕು. ಈಗ ಈ ವಿಷಯ ನಿನಗ್ ಮಾತ್ರ ಗೊತ್ತು, ನೀ ಒಬ್ನೇ ಸಸಿ ತಂದ್ಕೊಂಡಿದ್ಯೋ ಅಥವಾ ಎಲ್ಲರಿಗೂ ಹೇಳಿದ್ಯೋ ಅಕ್ಕಪಕ್ಕದವರಿಗೆಲ್ಲ? ನನ್ನೊಟ್ಟಿಗೆ ನಾವು ಗ್ರಾಮ ಪಂಚಾಯತಲ್ಲಿ ಹೋಗ್ಕೊಂಡು ಮೀಟಿಂಗ್ ಮಾಡಿ ನಾವು ಅಷ್ಟು ಮಂದಿ ರೈತರು ಕೂಡಿ ಅಲ್ಲಿ ಹೋಗ್ಕೊಂಡು ನಮ್ಗೆ ಎಟ್ಟೆಟ್ ಸಸಿ ಬೇಕು ತಗೊಂಡ್ ಬಂದೇವೆ. ಮತ್ತೆ ಇನ್ನೊಂದು ಹೇಳ್ತೇವೆ ಉಪಕ್ರಮ ಸವಿತಾಗ, ನಿಮ್ಗೆ ನಿಮ್ಮನೇಲಿ ಗದ್ದೆ ಇತ್ತು ಇಲ್ಲ ಗೊತ್ತಿಲ್ಲ, ಆದ್ರೆ ಸಸಿ ನೆಡುದಲ್ವೇ ಇದು ಬಹಳ ಮುಖ್ಯ. ಎಂತಕ್ಕಂತ ಕೇಳು, ಹೇಳ್ತೇನೆ ನೆಡ್ಲೇಬೇಕು ಎಂತ ಕೇಳು. ಈಗ ನೋಡು, ನಮ್ಗೆ ನೀರಿಲ್ಲ ಹೇಳ್ತೇನೆ, ಘನ ಗಾಳಿ ಬರುವುದಿಲ್ಲ ಹೇಳ್ತೆ, ಊಟ ತಿಂಡಿ ನಮ್ಗೆ ಸಿಗುದಿಲ್ಲ ಅಂತ ಹೇಳ್ತೇವೆ. ನಾವು ಗಿಡ ನೆಡದೆ ಹೊರತು ಮಳೆಯಲ್ಲಿಂದ ಬರಬೇಕು, ಗಾಳಿಯಲ್ಲಿಂದ ಬರಬೇಕು, ಇದಿಲ್ಲದೆ ನಮ್ಗೆ ಇಲ್ಲದಿದ್ರೆ ನಮ್ಗೆ ಗದ್ದೆ ಹಂಗಬೇಕು. ಸರಿ ಸರಿ, ಅದಕ್ಕೆ ಒಬ್ಬನೇ ಸೋಮಣ್ಣ ಒಬ್ಬನೇ ಮಾಡುವ ಅಂತ ಕುಳಿತಿರಲ್ವೇ, ಆಗುದಿಲ್ಲ. ನಾವು ಊರವ್ರ ಅಟ್ಟೆ ಊರವರಲ್ಲ, ಯಾರ್ಯಾರಿದ್ರಲ್ಲಿ ನಾವು ಪಾಲ್ ತೊಗೊಳಕ್ ಸಾಧ್ಯ ಇದೆಯೋ ನಾವು ಒಟ್ಟು ಮಂದಿ ಕುಡ್ಕೊಂಡು ವನ ಮಹೋತ್ಸವಕ್ಕೆ ಎಲ್ಲಾ ಕಡೆ ಗಿಡ ಹಚ್ಬೇಕು. ಅಂದ್ರ ಸೋಮಣ್ಣ, ನಮಗ್ ಮಳೆ ಬೇಕಿದ್ರೆ ನಾವೊಬ್ಳೆ ಗಿಡ ನೆಡ್ಕೊಂಡ್ರೆ ಆಗುದಿಲ್ಲ. ಇಲ್ಲ ಯಾಕೆ ಹೇಳಿ ರೂಪಕ, ನಮ್ಮ ಮನೆ ಸೈಡ್ಗೆ ಅಷ್ಟೇ ಮಳೆ ಬೀಳುದು, ಅಕ್ಕಪಕ್ಕ ಮಳೆ ಬೇಕಾ ಸೋಮಣ್ಣ? ಅಲ್ಲ ರೂಪಕ, ಈ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಎಲ್ರು ನೆಡ್ಬೋದು. ಸೋಮಣ್ಣ ಅವ್ರ ಭಾಗದಲ್ಲಿ ಗಿಡ ನೆಡ್ತಾ, ಹೌದು, ಹಂಗೆ ನೀನು ನೆಡ್ಬೇಕು, ನಾನು ನೆಡ್ಬೇಕು, ಹಂಗೆ ಈ ಹಳ್ಳಿಲಿ ಎಷ್ಟು ಜನ ಎಷ್ಟು ಜನ ನೆಟ್ರೆ ಇದು ನಮ್ ಭಾಗ ಅನ್ನೋದು ದೊಡ್ಡದಾಗ್ತದೆ. ರೂಪಕ ನಿಮ್ಗೊಂದು ನಾವು ಮಾತು ಹೇಳ್ತೆ, ಈಗ ಒಂದ್ ಎರಡ್ ಮೂರ್ ಜನ ಇವರು ಸಾಲ ಮರದ ತಿಮ್ಮಕ್ಕ ಹೇಳ್ತೆ, ಮತ್ತೆ ಇನ್ನೊಂದ್ ಯಾರು ಇವರು ತುಳಸಜ್ಜಿ, ಇವ್ರಲ್ವೇ ಇವ್ರ ನಂಬಿಕೆಯವರು. ಇವ್ರಟ್ಟು ಜನ ನೋಡು ಗಿಡ ನೆಟ್ಕೊಂಡು ಒಬ್ಬೊಬ್ರು ನೆಟ್ಟಿದ್ದು ಸಾವಿರಾರು ಗಿಡ, ವಿಚಾರ ಮಾಡೋಕೆ ಸಾಧ್ಯ ನಮ್ಗೆ ವಿಚಾರ ಮಾಡುದ? ಅವ್ರಿಗಲ್ವೇ, ಅವ್ರಿಗೆ ವನ ಮಹೋತ್ಸವ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ದಿನಾಲು ವನ ಮಹೋತ್ಸವನೇ ಅಲ್ಲ. ಈಗೇನಾಗದ್ ಹೇಳು, ನಾವ್ ಹಿಂಗ್ ಹೇಳ್ತಿರು ಏನು ವರ್ಷದಲ್ಲಿ ಒಂದ್ಸಲ ವನ ಮಹೋತ್ಸವ ಬರ್ತೇವೆ, ಹಂಗಲ್ಲ. ವನ ಮಹೋತ್ಸವ ಇದು ದಿನಾಲು ಇದ್ರೆ ನಾವು ಈ ಪರಿಸರ ಸರಿ ಕಾಪಾಡ್ಕೊಳ್ಬೋದು ಅಲ್ಲ. ಹೌದು ಸೋಮಣ್ಣ. ಮತ್ತೊಂದಲ್ವೇ, ಇದು ನಾವು ಮಾಡಿ ಎಷ್ಟೇ ಉಪಯೋಗ, ನಾವು ಹಿರಿಯರು ಮಾಡ್ಕೊಂಡು ನೋಡಿದ್ದಲ್ವೇ ಮಕ್ಳು ನೋಡ್ತಾರೆ, ಅವರು ಅದ್ರ ಹಿಂಬಾಲಿಸ್ತಾರೆ. ಶಾಲೆಗೆ ಹೋಗ್ಕೊಂಡು ಅಲ್ಲಿ ಹಚ್ಚುದು, ಅವ್ರ ಮಾಸ್ತರ್ ಹೇಳ್ತಾರೆ ಅವ್ರಿಗೆ, ಏ ಗಿಡ ಹಚ್ಬೇಕು, ಗಿಡ ಹಚ್ಚಿರು ಚಲೋ ವನ ಮಹೋತ್ಸವ. ಅದಕ್ಕೆ ವನ ಮಹೋತ್ಸವ ಅನ್ನೋದು ಒಬ್ಬರದೇ ಕೆಲಸ ಆಗದೆ ಪರಿಸರ ಕಾಳಜಿ ಇದ್ದಂತ ಪ್ರತಿಯೊಬ್ಬ ಮನುಷ್ಯನ ಮಾಡಬೇಕಾದಂತ ಕರ್ತವ್ಯ ಇದು. ಸರಿಯಾ? ಮತ್ತೆ ಸೋಮಣ್ಣ, ನೀ ಕೆಲಸ ಮಾಡ್ಬೇಕಾರೆ, ನಾವು ಗದ್ದೆಲ್ ಕೆಲಸ ಮಾಡ್ಬೇಕಾರೆ ಜೊತೆಗೆ ನಮ್ಮ ಮಕ್ಕಳಿಗೂ ಕರ್ಕ ಬರ್ಬೇಕು. ಹಾ ಕರೆಕ್ಟ್ ಹೇಳಿದ್ರು, ಕಲ್ತ್ಕೊಳ್ಬೇಕು. ಹಾ ಅಲ್ಲ, ಹೌದು ರೂಪಕ ಹೇಳಿ ಸರಿ. ಈಗಿನ ಮಕ್ಕಳು ಬರ್ತೇಂತ್ರು ಆ ಈ ಮಳೆಗಾಲದಲ್ಲಿ ಹುಳ ಉಪ್ಪಟ ಎಲ್ಲ ಬರ್ತದಲ್ಲ ಅದ್ ಕಂಡು ಹೆದರ್ತರು. ಇಲ್ಲ ನೀವ್ ಒಂದ್ ಹೇಳ್ತಿರ್ಬೇಕು ಕೇಳು, ಇದಲ್ವೇ ನಾವ್ ಮಕ್ಳಿಗಲ್ವೇ ಜಾಸ್ತಿ ಪ್ರೀತಿ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ನಾವ್ ಹೆದರ್ಸಿಟ್ಟೇವೆ. ಹೌದು, ನಮ್ ತಂದೆ ಇನ್ನೊಮ್ಮೆ ಹೇಳ್ತಿದ್ರು ಅಲ್ಲಿ ಹುಳ ದೇವ ಇದೆ ಆದ್ರೆ ನಮ್ ತಗೋಗ್ತಿದ್ರು ಅವರು. ನಮ್ಗೇನಾಗ ಹೇಳು, ಒಂದು ಎರಡಲ್ಲೇ ಸಣ್ಣ ಸಣ್ಣ ವ್ಯಾಪಾರಗಳು ಅವ್ರದ್ ನಾವು ಹೆದರ್ತೇವೆ, ಅವ್ರ ಆರೋಗ್ಯ ಏನಾಗುದು, ಅವ್ರಿಗೆ ಸರಿ ಅಂದ್ರೆ ಹೆರಗ್ ತಗೊಂಡು ಹೋದ್ರೆ ನಮ್ಗೆ ಹಾಸ್ಪಿಟಲ್ ಅಲ್ಲಿ ಅವ್ರಿಗೇನಿದ್ರೆ ಇದು ಸಿಗುದೇ ಇಲ್ವಾ ವ್ಯವಸ್ಥೆ ಆಗ್ತದೆ ಅಂತ ನಾವ್ ಹೆದರ್ತೀವಿ ಅಲ್ಲ. ಆದ್ರೆ ನಮ್ ಮಕ್ಳಿಗೆ ನಾವು ನಮ್ ಒಟ್ಟಿಗಿಟ್ಟು ಕಲಿಸಿದ್ರೆ ಮಾತ್ರ ಮಕ್ಳು ಕಲಿತಾರೆ ಅಲ್ಲ. ಮತ್ತೆ ಸೋಮಣ್ಣ, ಸವಿತಕ್ಕ, ಈಗ ಮಕ್ಳಿಗೆ ನಾವು ಹುಳ ಅದು ಕಚ್ತದೋ ಅಥವಾ ಏನೋ ಹೆದರ್ಕೊಂಡು ನಾವೇ ಹೆದರ್ಸಿ ಅವುಗಳಿಗೆ ಮುಂದ್ ಹೋಗದಿದ್ದಂಗ ಮಾಡ್ತೇವೆ. ಆದ್ರ ಆ ಹುಳ ಈ ಇದ್ರಲ್ಲಿ ಒಂದು ಪರಿಸರದಲ್ಲಿ ಎಷ್ಟು ಮುಖ್ಯ ಅನ್ನೋದು ನಾವ್ ಹೇಳ್ಕೊಡ್ಬೇಕು. ಎಷ್ಟು ಕರೆಕ್ಟ್ ಹೇಳಿದೆ ನೋಡು, ಸರಿ ಹೇಳಿದೆ. ಯಾಕಂತ ಹೇಳಿದ್ರು ಇಲ್ಲಿ ಈ ಪರಿಸರದಲ್ಲಿ ಇರುವಂತಹ ಪ್ರತಿಯೊಂದು ಜೀವವಿರುವ ವಸ್ತು ಅಷ್ಟೇ ಮುಖ್ಯ. ನಾವು ನಮ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾಕಂದ್ರೆ ಈಗ ಏನಾಗದ ಹೇಳು, ನಾವು ನಮ್ಮ ತಂದೆ ತಾಯಿ ಕಲ್ಸರಲ್ವೇ, ನಮ್ ಮುಂದಿನ ಮಕ್ಕಳು ಆಧುನಿಕ ಜಗತ್ತಿನವರು ಅವ್ರು ಕಲಿಸುದಿಲ್ಲ, ಅವ್ರ ಮಕ್ಳಿಗೆ ಹೆಂಗ್ ತಿಳಿಬೇಕು ನಾವು ಕಲಿಸ್ತೇವೆ ಹೊರತು ನಾವು ನಮ್ಮ ಮಕ್ಳು ಕಲಿಸ್ತೀರಿ ಅವ್ರ ತಮ್ಮ ಮಕ್ಳು ಕಲಿಸ್ತಾರೆ. ಯಾವುದೇ ಒಂದು ವಿಷಯನು ಒಂದು ಯಾವುದೇ ಒಂದು ಈಗ ಒಂದು ಹುಳಾನೇ ಇಟ್ಕೊಂಡ್ರು ನಾವು ಒಂದು ಹುಳಾನೇ ನಾವು ಕರೆಕ್ಟ್ ಆಗಿ ಅದನ್ನ ವಿಷಯನ ನಾವು ಅಬ್ಸರ್ವ್ ಮಾಡಿದ್ರೆ ಅವಾಗ ಅದ್ರ ಗೊತ್ತಾಗ್ತದೆ ಅದ್ರದ್ದು ಇಂಪಾರ್ಟೆಂಟ್ ಏನು, ಅದ್ರೊಳಗಡೆ ಏನ್ ವಿಸ್ಮಯ ಉಂಟು ಅದು ಗೊತ್ತಾಗ್ತದೆ ನಮ್ಗೆ. ಸರಿ ಹೇಳ್ತೇನೆ, ಅದಕ್ಕೆಲ್ಲ ಪರಿಸರ ಬೇಕು ಸೋಮಣ್ಣ. ಪರಿಸರ ಇದ್ರೆ ಮಾತ್ರ ನಮ್ಗೆ ಇವೆಲ್ಲ ಹುಳ ಹುಪ್ಪಡಿ ಅದೆಲ್ಲ ನೋಡ್ಲಿಕ್ಕೆ ಪ್ರತಿಯೊಂದಕ್ಕೂ ಮೂಲ ಆಧಾರ ಅಂದ್ರೆ ಗಿಡಗಳೇ. ಇನ್ನೊಂದು ವಿಷಯ ಹೇಳ್ತೇ ಕೇಳು, ನೀ ಈಗ ರೂಪ ಕೇಳ್ತು ಹುಳ ಹುಪ್ಪಡಿ ಅದು ಅಂತ ಹೇಳಿ, ಇದಲ್ವೇ ಮನುಷ್ಯನಷ್ಟೇ ಇಂಪಾರ್ಟೆಂಟ್ ಈ ಜಗತ್ತಿನಲ್ಲಿ. ಹೌದು, ಅಷ್ಟೇ ಇಂಪಾರ್ಟೆಂಟ್. ಆದ್ರೆ ನಾವು ಅವುಗಳಿಗೆ ನೋಡ್ಲಿಕ್ಕೆ ಹೋಗುದಿಲ್ಲ ನೋಡ್ರಿ ನಾವು ರೂಪಕ ನಾವು ನೋಡ್ರಿ ಇದನ್ನೆಲ್ಲ. ಆದ್ರೆ ಈಗಿನ ಮಕ್ಳು ನಾವು ತೋರಿಸೋಕೆ ಹೆದರ್ತೇವೆ. ನಮ್ಗೆ ಅಷ್ಟು ಅನುಭವ ಇದ್ರು ನಾವು ಮಕ್ಳಿಗೆ ತೋರಿಸೋದು ಬಹಳ ಭಯಪಡ್ತೇವಲ್ಲ. ಈಗ ನೋಡು ಅಲ್ವೇ, ನಾವು ನಮ್ಮಲ್ಲಿ ಹಿಂದಿದಾಗ ಹಿಂಗೆ ವಿಚಾರ ಮಾಡು. ನಾನು ನಮ್ಮ ಪಸಂತಿಗೆ ನಮ್ ಚಿಕ್ಕ ಪಸಂತ ಹೋದಾಗ ಗದ್ದಿಗೆ ಏನ್ ಕಡಿದ್ರೆ ಅಲ್ವೇ ಹಿಂಗ ಅದು ಎಂತ ಇದೆ ಇದು ನಮ್ಮ ಅರ್ಶಿನ ಇಟ್ಟು ಅದ್ ಹಿಂಗ್ ಮಾಡ್ಕೊಂಡು ಹಚ್ಚಿದ ತಂಬಾಕು ಹಚ್ಚಿದ ಅಂದ್ರೆ ಆಗ ಅವ್ರ ಗೊತ್ತಿಲ್ದೆ ಏನೋ ಒಂದು ಔಷಧಿ ತಯಾರು ಮಾಡ್ತಾರಲ್ಲ. ಈಗ ಔಷಧಿ ನಮ್ಗೆ ತ್ರಾಸಿಲ್ಲ. ಈಗ ಸೋಮಣ್ಣ, ಮಳೆಗಾಲದಲ್ಲಿ ನಾವು ಚೊರಟೆ ಅಂತ ಬರ್ತದೆ, ಇದು ಮಿಂಚುಳ ಅಂತ ಬರ್ತದೆ, ಈಗ ಉಂಬುಳ ಬರ್ತದೆ. ಈಗ ಅದೆಲ್ಲ ಕಚ್ಚಿದ್ರೆ ಅದ್ ಏನು ಔಷಧ ಮಾಡ್ಬೇಕು ಅದಕ್ಕೆ? ಈ ಉಂಬುಳ ಕಚ್ಚಿದ್ರೆ ನಾವು ಉಪ್ಪು ಹಾಕ್ತಿದ್ರು, ಅದು ಮನೇಲಿ ಇರುವಂತ ಔಷಧಿ ಉಪಯೋಗಿಸ್ಕೊಂಡು ನಾವ್ ಹೆಂಗ್ ಅದಕ್ಕೆ ಆರೋಗ್ಯ ಇದ್ ಮಾಡ್ಕೊಳ್ಬಹುದು, ಅದು ಕಚ್ಚಿದ್ರೆ ಹೆಂಗ್ ಗುಣಪಡಿಸ್ಕೊಳ್ಬಹುದು ಅದು ಗೊತ್ತಿತ್ತು ನಮ್ಗೆ. ಈಗ ಚೊರಟೆನು ಹಿಡ್ಕ, ಚೊರಟೆ ಈಗ ಅದ್ರದ್ ವಿಸ್ಮಯ ಎಂತದು, ಇಷ್ಟೊಂದು ಕಾಲ್ಗಳಿರ್ತದ ಅದಕ್ಕೆ, ಅದ್ರದ್ ಇಲ್ಲಿ ಅದ್ರದ ಏನು ಮಹತ್ವ ಎಂತದು, ಅದೆಲ್ಲ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು. ಈಗ ಮಿಂಚುಳ ಅದ್ ಹೆಂಗ್ ಮಿಂಚುತ್ತದೆ ಕತ್ಲೆಲಿ, ಯಾವ ಹುಳ ದಾರಿ ತೋರಿಸುವಷ್ಟು ಇದು ಹುಳಗಳಿಗೆ ಆ ರೀತಿ ಮಿಂಚಬಹುದು, ಆದ್ರೆ ಅದು ಹೆಂಗ್ ಅದು ಮಿಂಚ್ತದೆ ಏನ್ ಹೇಳು? ನಂಗೆ ಹಿಂಗ್ ಕಾಣ್ತದೆ, ನಾವಲ್ವೇ ಎಷ್ಟು ಕಲಿತೆ ಹೋದ್ರು ನೋಡು, ಎಷ್ಟು ಆಧುನಿಕತೆ ನಮ್ಮಲ್ಲಿ ಬಂತು ನೋಡು. ಈಗ ಕಂಪ್ಯೂಟರ್ ಬಂತು, ಅದು ಮಣ್ಣು ಬೂದಿ ಅಂತ ಹೇಳ್ತಿರಲ್ಲ ಇವರು, ನಾವು ಎಷ್ಟು ಹಂಗ್ ಕಲ್ತಿರಲ್ಲ. ನಾವು ಹಿಂದಿನ ನಮ್ಗೆ ಸಾಂಪ್ರದಾಯಿಕವಾಗಿ ನಮ್ಗೇನ್ ಬಂದಿತ್ತು ನೋಡು, ಸಾಂಪ್ರದಾಯಿಕವಾಗಿ ನಮ್ಗೆ ಏನೇನು ಗೊತ್ತಾಗ್ತಿತ್ತು ಅದೆಲ್ಲ ಬಿಟ್ಬಿಟ್ಟು ನಾವು. ಕರೆಕ್ಟ್ ಅಲ್ಲ, ಈಗ ಒಂದ್ ರೂಮಲ್ ಕುಂತು ಕಲ್ತ್ಕೊಳ್ಳಿಕ್ ಪ್ರಯತ್ನ ಪಡ್ತಾರೆ, ರೂಮಲ್ ಕುಂತು ಕಲಿಯುವಂತದಲ್ಲ, ಇದೆಲ್ಲ ಬೈಲಲ್ಲಿ ಹೋದ್ರೆ ಮಾತ್ರ ಕಲಿಯುವಂತದ್ದು. ನೀವೊಂದ್ ಸಭೆಯಲ್ಲಿ ಕುತ್ಕೊಂಡು ವನಮಹೋತ್ಸವ ಏನ್ ಹೇಳ್ಬೋದು, ಒಂದ್ ತಾಸು ಭಾಷಣ ಹೊಡಿಬಹುದು, ಆದ್ರೆ ಅದನ್ನೇ ಹರ್ಕೊಂಡು ಮಾಡೋಕಲ್ವೇ ಬಹಳ ತ್ರಾಸದೆ. ಅದಕ್ಕೆ ನಾವು ಈಗ ನೀ ಹೇಳ್ದೆ ನೀನು ನಮ್ಗೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಸಿಗ್ತದೋ ಇಲ್ಲ ಅಂತೇಳಿ. ಅದಕ್ಕೆ ನೋಡಿ ಈ ಮುಂದಿನ ತಿಂಗಳು ಇದು ಬರ್ತಂತ, ಏನೇ ವೈದ್ಯರ ದಿನ ಅಂತ ಹೇಳ್ತಾರೆ. ವೈದ್ಯರ ದಿನ ಅಂತ ಯಾಕೆ ಹೇಳ್ತಿರ ಅಂತ ಹೇಳಿದ್ರೆ, ಇದು ಅಂತಾರಾಷ್ಟ್ರೀಯ ಜಗತ್ತೇ ಪಾಲಿಸುವಂತ ಒಂದ್ ದಿವಸ ಅಂತೆ, 1 ಜುಲೈ ಆಯ್ತು. ಯಾಕಂತ ಹೇಳಿದ್ರೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಎಟ್ಟಲ್ವೇ ಮುಂದುವರಿತಾ ನಾವು ಹೋದ್ವಿ, ಅಷ್ಟೇನಾಯ್ತು ಅವ್ರು ಹೇಳ್ತಾರೆ ಅದ್ರ ನಂತರ ಇನ್ನೊಂದು ಬರ್ತದೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಹೇಳಿ, ಗೊತ್ತಾಯ್ತು. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ಈಗ ನಮ್ಮಲ್ಲಿ ಒಂದು 5 ವರ್ಷದ ಹಿಂದೆ ಎಷ್ಟು ನಮ್ದು ಜನಸಂಖ್ಯೆ ಇತ್ತು, ಅದಕ್ಕಿಂತ ಜಗತ್ತಿನ ಜನಸಂಖ್ಯೆ 2.4% ಜಾಸ್ತಿ ಆಯ್ತಂತೆ ಪ್ರತಿಷ್ಠಿತ ಜಗತ್ತಿನ ಜನಸಂಖ್ಯೆ. 2.4 ಅಂದ್ರೆ ಇನ್ನು ವಿಚಾರ ಮಾಡು, ಇವತ್ತಿಗೆ ನೀವು ಭಾರತದ ವಿಚಾರ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ನಾವು ಹೇಳ್ತೇವೆ 2021 120 ಕೋಟಿ ಇತ್ತು ಅಂತ ಹೇಳಿ, ಈಗಲ್ವೇ 124 ಕೋಟಿ ಆಗಿದೆ ಅಂತ ಎಷ್ಟು ಜಾಸ್ತಿ ಆಯ್ತು ಹೇಳು. ಅದಕ್ಕೆ ಯಾಕಂತ ಹೇಳಿದ್ರು, ವೈದ್ಯಕೀಯ ಸೇವೆಯಲ್ಲಿ ಬದಲಾವಣೆ ಬಂತು ಅಲ್ಲ, ಹೊಸ ಔಷಧಿ ಬಂತು, ಇದು ಮಾತ್ರ ಆಪರೇಷನ್ ಆಯ್ತು, ಅದು ಬಂತು, ಆ ಎಕ್ಸ್ರೇ ಇದು ಎಲ್ಲಾ ಯಂತ್ರ ಸಾಮಗ್ರಿಗಳು ಬಂದು ಕಂಡು ಇದು ಹೆಚ್ಚಾಯ್ತು. ಆದ್ರಿಂದ ಅಂತಹ ವೈದ್ಯರು ಯಾವ ಈ ಕ್ಷೇತ್ರದಲ್ಲಿ ನಮ್ಗೆ ಕೆಲಸ ಮಾಡ್ತೀವ್ರು ಅವ್ರಿಗೆ ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತೆ ಸೋಮಣ್ಣ, ವೈದ್ಯರು ಅಂದ್ರೆ ಬರೀ ಬೇರೆ ವೈದ್ಯರು ಅಷ್ಟೇ ಅಲ್ಲ, ಎಲ್ಲಾ ವೈದ್ಯರು ಬಂದ್ರು. ಹೌದು, ಈಗ ಹಳ್ಳಿ ಹಳ್ಳಿಯಲ್ಲಿ ನಾಟಿ ವೈದ್ಯರು ಇರ್ತರು, ಅವರು ಬಂದ್ರು ಅಲ್ಲ. ಹೌದು, 8 ಮಂದಿ ಬಂದ್ರು. ನಾನು ನಿನ್ಗೊಂದು ಹೇಳ್ತೇನೆ ರೂಪಕ ನೋಡು, ನಮ್ಮ ಊರಲ್ಲಿ ಇವರು ಅಲ್ವೇ ಅಂಕುಲ್ ಇಲ್ಲಿ ಬೆಳ ಬಂದಿರೋದಲ್ಲಿ ಮತ್ತೆ ಅವರೆಲ್ಲ ಅವ್ರು ನಾಟಿವ್ ಇದ್ರಲ್ವೇ, ಅವ್ರೇನ್ ದೊಡ್ಡ ಎಂ ಬಿ ಬಿ ಎಸ್ ಮತ್ತೆ ಎಂ ಡಿ ಮಾಡಿದ್ರಲ್ಲ, ಆದ್ರೆ ಅವ್ರು ಮಾಡುವ ಏನು ಔಷಧಿ ಅದೆ ಅಂದ್ರೆ ಅದು ವಾತಕ್ಕೆ ಇದ್ ಮಾಡುದು, ಅದು ಒಳ್ಳೆ ಒಳ್ಳೆ ಕಲಿತ ಜನಕ್ಕೆ ಬರುದಿಲ್ಲ ಅಲ್ಲ, ಅದು ಹಿಂದಿನ ಕಾಲದಿಂದ ನಡ್ಕೊಂಡ್ಬಂದಿಲ್ಲ. ಮತ್ತಲ್ವೇ ಈಗಿನ ಎಷ್ಟು ಆಧುನಿಕ ಜಗತ್ತಿನ ಮನುಷ್ಯ ಇದ್ರು ಕೂಡ ಅವ್ರ ಹತ್ರ ಹೋಗ್ತಾನೆ ಅದೇ ಇಷ್ಟೇ. ಅದಕ್ಕೆ ನೀನು ಕರೆಕ್ಟ್ ಹೇಳಿದ್ರು ಪಕ್ಕ, ವೈದ್ಯ ಅಂದ್ರೆ ಬರೀ ಎಂ ಬಿ ಬಿ ಎಸ್ ಮತ್ತೆ ಎಂ ಡಿ ಮಾಡಿದವ್ರು ಅಷ್ಟೇ ಅಲ್ಲ, ಆದ್ರೆ ನಾಟಿ ವೈದ್ಯರು ಕೂಡ ವೈದ್ಯರೇ, ಹೋಮಿಯೋಪತಿ ಮಾಡಿದ್ರು ವೈದ್ಯರೇ, ಆಯುರ್ವೇದಿಕ್ ಇದ್ ಮಾಡಿದವರು ಕೂಡ ವೈದ್ಯರೇ, ಹಳ್ಳಿ ಹಳ್ಳಿಲಿ ಇರುವಂತ ನಾಟಿ ವೈದ್ಯರು ಪ್ರತಿಯೊಬ್ಬರು ಪ್ರತಿಯೊಬ್ಬರು. ಈಗ ನೋಡಿ ಏನು ಕಲ್ತಿರ್ಲ, ಅದು ಸೂಲ್ಗೆ ತಿಟ್ಟು ಕೆಲಸ ಮಾಡ್ತದೆ ಹಿಂದಿನ ಕಾಲದಿಂದ. ಗೈನಕಾಲಜಿ ಮಾಡಿತ್ತು ಇಲ್ಲ, ಅದು ನೋಡು ಇವತ್ತು ರಾತ್ರಿ ಏನಲ್ಲಿ ಹಳ್ಳಿ ತ್ರಾಸ ಆಗ್ತಾರೆ ಸ್ಕೂಲ್ಗೆ ತಗೊಂಡು ಅದು ಮಾಡ್ತದೆ, ಡೆಲಿವರಿ ಮಾಡ್ತೀವಿ ಅಂದ್ರೆ ವಿಚಾರ ಮಾಡಿವೆ ಅಂದ್ರೆ ವೈದ್ಯ ಕ್ಷೇತ್ರದಲ್ಲಿ ಇಂಥ ಜನರು ಇದ್ದಾರೆ ಅಂತೇಳಿ. ಆದ್ರೆ ಈ ದಿವಸ ಏನ ಅದು ಅಲ್ಲ, ವೈದ್ಯರ ಸಲುವಾಗಿಂದ ಇಟ್ಟಿದ್ವಿ ನಾವು ವೈದ್ಯರಿಗೆಲ್ಲ, ವೈದ್ಯೋ ನಾರಾಯಣ ಹರಿ ಅಂದ್ರೆ ವೈದ್ಯ ದೇವರಿದ್ದಂಗೆ ಅಂತೇಳಿ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಕರೆಕ್ಟ್ ಅಲ್ಲ? ಹೌದು ಹೌದು. ಮತ್ತೆ ಈಗ ರೂಪಕ ಯೋಚನೆ ಮಾಡ್ತಿದ್ದಾಳೆ, ತಾನೇನ್ ಮಾಡ್ಬೇಕು ವನ ಮಹೋತ್ಸವಕ್ಕೆ, ತಾನೇನ್ ಯಾವ ತರ ಗಿಡ ನೆಡ್ಬೇಕು. ರೂಪಕ ಒಂದ್ ಕೆಲಸ ಮಾಡೋಣ, ನರ್ಸರಿಗೆ ಹೋಗಿ ಬಂದ್ರು ಒಳ್ಳೇದಿನ. ನಾನ್ ತಲೆಲಿ ಯೋಚನೆ ಮಾಡ್ತಿದ್ದೆ, ಸೋಮಣ್ಣ ತಂದಿದಾನಂತೆ, ಅದು ಅದನ್ನೇ ತಗೊಂಡು ಯಾವ್ದಾದ್ರು ಹಣ್ಣಿನ ಗಿಡ ತಗೊಂಡೋಗಿ ಒಂದ್ ಗಿಡ ನೆಡುವಲ್ಲ ನಾನು. ಹೌದು, ಕೊಡ್ತಾರೆ ಅಲ್ಲ ಸೋಮಣ್ಣ. ಅಟ್ಟೆ ಅಲ್ವೇ ರೂಪಕ, ನಾನ್ ತಂದ ಸಸಿಲ್ ಅಲ್ವೇ ಔಷಧಿ ಸಸಿನೂ ಇತ್ತು. ಓಹೋ, ಅದು ಬೇಕು ಅದು ಬೇಕು. ಈಗ ನೋಡಿ ಹೇಳಿದ್ ನೀನು, ಉಂಬಳ ಕಚ್ಚರ ಒಂದು ಎಲ್ಲಿ ಎಲ್ಲಿ ಇತ್ತು, ಅದ್ ಎಲ್ಲಿ ತಿಕ್ಕಂಡಲ್ಲೇ ರಸ ಹಚ್ಚಿದ್ರು ಉಂಬಳ ಹಚ್ಚಿದ್ರು. ಅದಕ್ಕೆ ಮನೇಲಿ ನೀನು ಖಾಲಿ ಹಣ್ಣಿಂದ ಗಿಡ ಹಚ್ಚುವೆ, ಹೂವಿಂದ ಗಿಡ ಅಂದ್ರೆ ಅದು ವನಮಹೋತ್ಸವ ಅಲ್ಲ. ಔಷಧಿ ಸಸ್ಯನೂ ಬೇಕು, ಔಷಧಿ ಸಸ್ಯಗಳನ್ನು ಹಚ್ಚಬೇಕು, ಬೇರೆ ಬೇರೆ ಸಸ್ಯಗಳನ್ನು ಹಚ್ಚಬೇಕು ಅಂದ್ರೆ ಒಂದು ಸಮನಾಗಿ ಒಂದು ಅದಕ್ಕೆ ಇದಿರ್ಬೇಕು. ಇಟ್ಟು ಗಿಡ ಗಿಡ ಇರ್ಬೇಕಂತ ನಾವು ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟೇವೆ ನೋಡಿ ಸೋಮಣ್ಣನ ಮನೆಗೆ. ಔಷಧಿ ಗಿಡನೂ ಸಿಕ್ತು, ಹಣ್ಣಿನ ಗಿಡನೂ ಸಿಕ್ತು, ನಮ್ಗೆ ಒಂದ್ ರೀತಿಯಲ್ಲ ವನಮಹೋತ್ಸವ ಆಚರಿಸ್ಲಿಕ್ಕೆ ಒಂದ್ ಒಳ್ಳೆ ಕಾರಣನೂ ಆಯ್ತು ಸೋಮಣ್ಣ. ಮಾತಾಡ್ದಂಗೂ ಆಯ್ತು ರೂಪಕ. ರೂಪಕ, ಸೋಮಣ್ಣನ ಹತ್ರ ಮಾತಾಡಿ ಮಾತಾಡಿ ಎಲ್ಲ ವಿಷಯ ತಿಳ್ಕೊಂಡ್ವಿ. ಈಗ ಮಳೆನೂ ಜೋರ್ ಬರ್ತಾ ಇದೆ, ಸೋಮಣ್ಣನ ಮನೇಲಿ ಏನ್ ತಿಂಡಿ ಮಾಡಿದಾರೋ ಅಥವಾ ನಿಮ್ಮ ಮನೇಲಿ ಏನ್ ತಿಂಡಿ ಮಾಡಿದಾರೋ ಅದು ನನಗೆ ಒಂಥರ ಕುತೂಹಲ ಆಗ್ತಾ ಇದೆ. ಈಗ ಹೋಗಿ ತಿನ್ನೋದಾ ನಾವು ನಿಮ್ಮ ಮನೆಗ, ಅಥವಾ ಇಲ್ಲಿ ಸೋಮಣ್ಣನ ಮನೇಲೆ ತಿಂದೋಗುದಾ? ಸವಿತಕ್ಕ, ಈಗ ಮಳೆಗಾಲದಲ್ಲಂತೂ ಇಲ್ಲಿ ಏನು ಮಳೆಗಾಲದ ಸಿಗುವಂತ ತಿಂಡಿನೇ ಸೋಮಣ್ಣ ಮಾಡಿರ್ತಾರೆ. ಫಸ್ಟ್ ಸೋಮಣ್ಣನ ಮನೆಗೆ ಹೋಗುವ, ಆಮೇಲೆ ಅಲ್ಲಿ ಸ್ವಲ್ಪ ಟೀ ಎಲ್ಲ ಕುಡಿದು ಒಟ್ಟಿಗೆ ನಮ್ಮ ಮನೆಗೆ ಹೋಗುವ. ಸ್ವಾಮಿ, ಏ ಸ್ವಾಮಿ, ಸವಿತಾಕ್ ಮತ್ತೆ ರೂಪಕ್ ಬಂದರೆ ಗಂಜಿ ಬಿಸಿ ಬಿಸಿ ತಲ್ವೇ. ಏ ನೀವು ಇಬ್ರು ಈಗ ಅಲ್ವೇ ಮಜ್ಜನಕ್ ಬಂದ್ರು, ಹಿಂಗ ಮಜ್ಜನಕ್ ಬಂದ್ರು ಹಿಂಗೆ ಹೋಗ್ಬಾರ್ದು, ಹೊಟ್ಟೆಸ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಹಂಗ ಹೇಳು, ನಮ್ಮನಿಗೆ ಬಂದವ್ರು ದೇವ್ರು, ಅವ್ರನ್ನ ಹಸ್ತ ಕಳ್ಸುದಿಲ್ಲ. ಅತಿಥಿ ದೇವೋಭವ ಸೋಮಣ್ಣ ಮಾಡ್ತಾ ಬಿಸಿ ಬಿಸಿ ಗಂಜಿ ಮತ್ತ ಏನು ಚಟ್ನಿ ಮಾಡದಂತೆ. ಸೂಪರ್ ಅಲ್ಲ? ಮತ್ತೆ ನೋಡು ಈಗ ನೆನ್ಕೊಂಡ್ ಬಂದ್ರಲ್ಲಿ ನೀವು ಬಿಸಿ ಗಂಜಿ ಕುಡಿದ್ರಿ, ಝಣಿ ಝಣಿ ಬೆಂಕಿ ಒಲೆ ಮತ್ತಿದು ಮಣ್ಣಿನ ಮಡಿಕೆ ಊಟ ಮಾಡ್ಕೊಂಡು ಹೋಗುವ ಅಲ್ವೇ? ಊಟ ಮಾಡೇ ಹೋಗ್ರೆ, ಬಂದ್ರೆ ಕಾಲ್ ತಕೊಂಡ್ ಬರ್ತೀರ ನಾವ. ಆಯ್ತಾಯ್ತು ಸೋಮಣ್ಣ, ಊಟ ಮಾಡೇ ಹೋಗುವ ಅದ್ರ ಪಕ್ಕ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಸುಮಂಗಲ್ ನಾಯ್ಕ್, ಸವಿತಾ ಗೌಡ ಹಾಗೂ ರೂಪಾ ಗೌಡ. ಮಾತು ಮಕರಂದ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ. ಬೇರು ಹುಳುಗಳು ಬೇರೆ ಬೇರೆ ಬೆಳೆಯನ್ನು ಬಾಧಿಸ್ತವೆ. ವಿಶೇಷವಾಗಿ ಅಡಿಕೆ ಬೆಳೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ ಬೇರು ಹುಳುಗಳು. ಹಾಗೆಯೇ ತೆಂಗು, ಕಬ್ಬು, ಬಾಳೆ, ಭತ್ತ, ಗೋಧಿ, ಜೋಳ, ಗೆಣಸು, ತೇಗದ ಮರ, ಈ ಬೆಳೆಗಳಲ್ಲಿಯೂ ಕೂಡ ಬೇರು ಹುಳದ ಬಾಧೆ ಇದ್ದೇ ಇರ್ತದೆ. ನಮ್ಮ ಪರಿಸರದಲ್ಲಿ ಮೂರು ರೀತಿಯ ಬೇರು ಹುಳುಗಳನ್ನು ನಾವು ಕಾಣಬಹುದು. ಇವು ಬೇರೆ ಬೇರೆ ಋತುಮಾನಗಳಲ್ಲಿ ಬೇರೆ ಬೇರೆ ಪ್ರದೇಶ ಅಥವಾ ಪರಿಸರದಲ್ಲಿ ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಹೊಲೋಟ್ರೈಕಿಯಾ ಸೆರೇಟಾ ಎನ್ನುವಂತಹದ್ದು ಮುಂಗಾರಿನ ಮೊದಲ ಮಳೆಯಾದ ತಕ್ಷಣ ಕಂಡು ಬರುವಂತಹ ಬೇರು ಹುಳು. ಹೊರಬಂದಂತಹ ದುಂಬಿಗಳು ಬೇವು, ಹುಣಸೆ, ಪೇರಳೆ, ಜಾಲಿ ಇನ್ನಿತರ ಮರಗಳ ಮೇಲೆ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುತ್ತವೆ. ಅದೇ ರಾತ್ರಿ ದುಂಬಿಗಳು ಸಂಗಾತಿಗೆ ಹುಡುಕಾಟವನ್ನು ನಡೆಸುತ್ತವೆ. ನಂತರ ಹೆಣ್ಣು ದುಂಬಿ ತನ್ನ ದೇಹದಿಂದ ಸಾಂಗತ್ಯ ಮೋಹಕ ಹಾರ್ಮೋನ್ ಅನ್ನು ಹೊರಸೂಸುತ್ತದೆ, ಗಂಡನ್ನು ಆಕರ್ಷಿಸುತ್ತದೆ ಹಾಗೂ ಸಂಗಾತಿಯೊಂದಿಗೆ ಸಂಯೋಗ ಹೊಂದಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗುತ್ತದೆ. ನಂತರ ಮಣ್ಣನ್ನು 3-5 ಇಂಚು ಆಳಕ್ಕೆ ಕೊರೆದು ಮಣ್ಣಿನ ಕುಡಿಕೆಯನ್ನು ಮಾಡಿಕೊಂಡು

ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಜನಪದ ಸಂಗೀತದಲ್ಲಿ ಎಂಕಿ ನಾರಾಯಣ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಎರಡವರವಾನೆಯಣಿಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳೋ ಜ್ಞಾನ ಗಂದ್ವಾಲೆ ಗೋತಿಂದ ಬರಲಿ ಕಂಬ ಬರಲಿ ಬರಲಿ ಕಂಬ ಗೋತಿಂದ ಬರಲಿ ಕಂಬ ಬರಲಿ ರೋಮನಿಗೆ ಗೋತಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿ ರೋವಾರದ ಕಂಬ ನೀಲೋ ಶ್ಯಾನ ರದ ಕಂಬ ನೀಲೋ ಶ್ಯಾನವರವಾನೆಯೇಣ ಶಿಗಂಟನೆ ಕಟ್ಟಿ ಗ್ವಾವಿ ಗೊಂದ್ವಾಲೆ ಕಳೋ ಜ್ಞಾನ ಗಂದ್ವಾಲೆ ಗಂದ್ವಾಲೆ ಏನೇಳಿ ಕಳು ಜ್ಞಾನ ಗೋವಿಂದ ಬರಲಿ ತ್ವಾಲೆ ಬರಲಿ ಬರಲಿ ತ್ವಾಲೆ ಗೋವಿಂದ ಬರಲಿ ತ್ವಾಲೆ ಬರಲಿ ರೋಮನಿಗೆ ಗ್ವಾವೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿ ರೋವಾರದ ಕಂಬ ನೀಲೋ ಶ್ಯಾನ ಕಂಬ ನೀಲೋ ಶ್ಯಾನ ಗಂಟನೆ ಕಟ್ಟಿ ಹಣಿಯರಿ ಗೊಂದ್ವಾಲೆ ಕಳೋ ಜ್ಞಾನ ಗಂದ್ವಾಲೆ ಕಳೋ ಜ್ಞಾನ ಹರಿ ಗೊಂದ್ವಾಲೆ ಏನೇಳಿ ಕಳೋ ಜ್ಞಾನ ಹಣಿಯಾರಿಂದ ಬರಲಿ ಬಳ್ಳಿ ಬರಲಿ ಬರಲಿ ಬಳ್ಳಿ ಯಾರಿಂದ ಬರಲಿ ಬಳಿ ಬರಲಿ ದಬೆ ಬರಲಿ ಹಣಿಯರೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿ ರೋವಾರದ ತಲಿಯಾಯೇರೋ ಶ್ಯಾನ ತಲಿಯಾಯೇರೋ ಶ್ಯಾನ ರೋಮನಿಗೆ ಮಡಿವಳ ಬಿಗಾದಂತೆ ಬೀಗಾತ್ ಬರಲಿ ತಂತೆ ಬೀಗಾತ್ ಬರಲಿ ಮಡಿವಳ ಬಿಗಾದಂತೆ ಬೀಗಾತ್ ಬರಲಿ ಅರಮನಿಯೋ ಸ್ವಾಂಗೆ ನೆಂತವಾದಿ ಬರಲಿ ಲಂತವಾದಿ ಬರಲಿ ಲಂತವಾದಿಕ್ ಬರಲಿ ರೋಮನಿಯೋ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ಚೀನಂತ ಜಯಗಾಲ್ ಜಗಲ್ ಬರಲಿ ಬೆಲ್ಲಾದ ಚೀನಂತ ಜಗಲ್ ಬರಲಿ ರೋ ಮನೆಯೋ ಸಿಂಗಾರಳಿಯಂತೆ ಚವಾಕ್ ಬರಲಿ ಅಳಿಯಂತೆ ಚಗಾಕ್ ಬರಲಿ ಸಿಂಗಾರಳಿಯಂತೆ ಚವಾಕ್ ಬರಲಿ ರೋ ಮನೆಯೋ ಮೋತೋ ಮಂಟಪದ ಮಾನೆ ಕೋಟ್ಯೋ ಮಂಟಪದ ಮಾನೆ ಕೋಟ್ಯೋ ಮಂಟಪದ ಮಾನೆ ಕೋಟ್ಯಣ್ಣನ ಮನಿಯೋ ಕಟ ಚಿದರ ಮನಿಯೋ ಕಟ ಭದ್ರೇರ ಮನಿಯೋ ಕಟ ಶಿದಣ್ಣಯ ಗೊಂದೂಡಿ ಗ್ಯಾರೆ ನಯ ಗೊಂದೂಡಿ ಗ್ಯಾರೆ ಸರ ಶಿದರ ಮನಿಯೋ ಸರ ಭದ್ರೇರ ಮನಿಯೋ ಸರ ಶಿದ ತಿಗಿ ಗೊಂದೂಡಿ ಗ್ಯಾರೆ ತಿಗಿ ಗೊಂದೂಡಿ ಗ್ಯಾರೆ ಸಾಧೋ ನಿಂತವಳ್ಯಾರೆ ಸಣ್ಣ ಮಾಗೊಂಡೆ ನೇರಿಯವಳೆ ಗೊಂಡೆ ನೇರಿಯವಳೆ ಸಣ್ಣವಳ ಗೊಂಡೆ ನೇರಿಯವಳು ಮದವಣನಕ್ಕ ಸಣ್ಣ ಕೀತಾರೆ ನೀನು ಬಾರೆ ಕೇತಾರೆ ನೀನು ಬಾರೆ ಕಿ ಗೋಡಿಗೆ ಸಾಧು ನಿಂತವಳ್ಯಾರೆ ಸಣ್ಣವಳ ಗೊಂಡೆ ನೇರಿಯವಳೆ ಗೊಂಡೆ ನೇರಿಯವಳೆ ಸಣ್ಣವಳ ಗೊಂಡೆ ನೇರಿಯವಳು ಮದವಣನಕ್ಕ ದೊಡ್ಡ ಕೀತಾರೆ ನೀನು ಬಾರೆ ತಾರೆ ನೀನು ಬಾರೆ ಚವಕ ಬರೀವಲ್ಲೆ ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಾಳಿ ಗಸವ ಕೆ ಸಿಪೇಯಾಳಿ ಗಸವೇ ಸಿಪೇಯಳಿ ಗಸವೋ ಮೇಲ ಗಸವೋ ಕಸ ಮರ್ಗಿ ಮಾಡಿ ಚೌಕ ಬರಿಬೇಕೆ ಮಾಡಿ ಚೌಕ ಬರಿ ಮರ್ಗಿ ಮಾಡಿ ಚೌಕ ಬರಿಬೇಕೆ ಹಿರಿಯ ಕ ಸೂರ್ಯ ಮಗೆದಾರಾಗಿ ಬರಿಬೇಕೆ ಮಗೆದಾರಾಗಿ ಬರಿ ಬಾಳೆ ಬಲಕ್ಕಾಗಿ ಇಳ್ಳಿಯೋ ಎಡಕ್ಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರಿಬೇಕೆ ನೋಡಿ ಚೌಕ ಬರಿಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಶಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಅಂಬಂದಿರಿ ಅಂಬು ಅಂದಿರಿ ಅಪ್ಪ ಹಿಡ್ದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ಬನ್ನಿರೇ ಅಂಬಂದಿರಿ ಈ ಅಂಬು ಅಂದಿರಿ ಮಾಮ ಹಿಡ್ದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಶಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ ಬನ್ನಿರೇ ಪಂದಂಗಿ ಪಾಣೇರು ಕೆಲ ಕುಂಬ ಜಾಣೇರು ಆ ಅಂಬಂದಿರಿ ಅಂಬಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮಣ್ಣೆ ಚಾನ್ ಬನ್ನೀರೇ ಎರಡವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳೋ ಜ್ಞಾನ ಎರಡವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳೋ ಜ್ಞಾನ